ಕಂಡು ಹರಿವನ ಕಸಾಲು ದೀಪಗಳ ಬೆಳಕಾದೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕೆಚ್ಚಿನ ಕಿರಿಗಳನ್ನು ಗಡಿನಾಡಿನ ಚೇತೂರೇವು. ಒಡಲೊಡಲ ಕೆಚ್ಚಿನ ಕಿರಿಗಳನ್ನು ಗಡಿನಾಡಿನ ಕರ್ಕಿಯವರ ರಚನೆಯನ್ನ ವೃಂದಗಾನದಲ್ಲಿ ಇದುವರೆಗೆ ನೀವು ಆಲಿಸಿದಿರಿ. ಆಕಾಶವಾಣಿ ಕರ್ನಾಟಕ, ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ ಇದು. ಕೃಷಿ ರಂಗ ಕೃಷಿರಂಗ ಕೇಳುತ್ತಿರುವ ಎಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಹಾಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಕೇಳಿ ಮಾವಿನ ಹಣ್ಣಿನ ನೊಣ ಮತ್ತು ಓಟೆ ಕೊರಕ, ಇದರ ನಿಯಂತ್ರಣ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಕೆ ಮುರಳಿ ಮೋಹನ್ ಇವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಆರಂಭದಲ್ಲಿ ಒಂದಿಷ್ಟು ಪ್ರಕಟಣೆಗಳು. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದಾ ಆಖಿಯೆ ಜಿತ್ ಚಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ, ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸುಮನ್ ಸುರಕ್ಷಿತ ಮಾತೃತ್ವ ಆಶ್ವಾಸನೆ. ಸುಮನ್ ಯೋಜನೆ ಅಡಿ ದೊರೆಯುವ ಉಚಿತ ಸೇವೆಗಳು, ಆಂಬ್ಯುಲೆನ್ಸ್ ಸೇವೆಗಳು, 108 ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸಹಿತ ಕನಿಷ್ಠ 4 ಪ್ರಸವ ಪೂರ್ವ ತಪಾಸಣೆಗಳು, ಸಹಜ ಮತ್ತು ಸಿಸೇರಿಯನ್ ಹೆರಿಗೆ, ಗರ್ಭಿಣಿಗೆ ಪ್ರಯೋಗಶಾಲಾ ಪರೀಕ್ಷೆಗಳು, ಔಷಧೋಪಚಾರ, ಗರ್ಭಾವಸ್ಥೆಯಿಂದ ಹೆರಿಗೆಯಾದ 6 ತಿಂಗಳವರೆಗೆ ಮತ್ತು ಶಿಶುವಿಗೆ 1 ವರ್ಷದವರೆಗೂ ಔಷಧಿಗಳು. ಸುಮನ್ ಯೋಜನೆಯ ಪ್ರಯೋಜನ ಪಡೆಯಿರಿ. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಏಕ್ ಬಿಸ್ಕೆಟ್ ಕಾ ಪ್ಯಾಕೆಟ್ ದೇನಾ ಯೇ ಲೀಜಿಯೇ. ಅರೆ ಬಹನ್ ಜಿ, ಇಸ್ ಪರ್ ಕ್ಯಾ ಢೂಂಡ್ ರಹೀ ಹೈ? MRP. MRP ಛೋಡಿಯೇ, ಲಾಯಿಯೇ 10 ರೂಪಾಯಿ ದೀಜಿಯೇ. ಐಸೆ ಕ್ಯಾಸೆ ಛೋಡ್ ದೂ, ಇಸ್ಕಿ MRP ತೋ 9 ರೂಪಾಯಿ ಹೈ. MRP ಕಾ ಅರ್ಥ ಹೋತಾ ಹೈ ಅಧಿಕತಮ ಖುದ್ರಾ ಮೂಲ್ಯ ಸಭಿ ಕರೋ ಸಹಿತ, ಸಮಝೇ? ಪ್ಯಾಕೇಜ್ಡ್ ಪ್ರಾಡಕ್ಟ್ಸ್ ಪರ್ MRP ಜರೂರ್ ದೇಖೇ ಔರ್ ಉಸ್ಸೆ ಅಧಿಕ ಭುಗ್ತಾನ್ ನಾ ಕರೇ. ಉಲ್ಲಂಘನ್ ಕರ್ತಾ ಕೀ ಶಿಕಾಯತ್ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ ನಂಬರ್ 1915 ಪರ್ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ನಮಸ್ಕಾರ ಡಾಕ್ಟರ್ ಮುರಳಿ ಮೋಹನ್ ಅವರೇ. ನಮಸ್ಕಾರ. ಮಾವು ನಮ್ಮ ಮುಖ್ಯವಾದ ಹಣ್ಣಿನ ಬೆಳೆ, ಇದನ್ನ ಹಣ್ಣುಗಳ ರಾಜ ಅಂತ ಕೂಡ ಕರೀತಾರೆ. ಹೌದು. ಮುಖ್ಯವಾಗಿ ಹಲವಾರು ಕೀಟಪೀಡೆಗಳು ಈ ಮಾವನ್ನ ಬಾರಿಸ್ತವೆ. ಹೌದು. ಅದರಲ್ಲಿ ವಿಶೇಷವಾಗಿ ಈ ಕಾಯಿ ಸಂದರ್ಭದಲ್ಲಿ, ಹಣ್ಣಿನ ಸಂದರ್ಭದಲ್ಲಿ ಹಣ್ಣಿನ ನೊಣ ಮತ್ತೆ ಈ ಓಟೆ ಕೊರಕುಗಳು ಬಹಳ ಹೆಚ್ಚಾಗಿ ಬಾರಿಸುವಂತ ಕೀಟಪೀಡೆಗಳು. ಇವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ತಾವಿವತ್ತು ಪರಿಚಯವನ್ನು ಮಾಡಿಕೊಡ್ಬೇಕು, ತಿಳಿಸ್ಕೊಡ್ತೀವಿ. ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ಮಾವಿಗೆ ಬರುವಂತಹ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ? ಈಗ ಮಾವಿಗೆ ಹಲವಾರು ಬಗೆಯ ಕೀಟಗಳು ಹಾನಿ ಉಂಟು ಮಾಡ್ತವೆ. ಅದರಲ್ಲಿ ಪ್ರಮುಖವಾಗಿ ಎಲ್ಲೆಲ್ಲಿ ಮಾವು ಬೆಳೀತಾರೋ ಅಂತ ಒಂದು ಪ್ರದೇಶಗಳಲ್ಲಿ ಒಂದು 4 ಕೀಟಗಳು ಹೆಚ್ಚಾಗಿ ಹಾನಿ ಉಂಟು ಮಾಡ್ತವೆ ಅಂತ ಹೇಳ್ಬೋದು. ಮೊದಲನೇದಾಗಿ ಮಾವಿನ ಜಿಗಿ ಹುಳ, ಹೂ ಬಿಡುವ ಹಂತದಲ್ಲಿ ಹೆಚ್ಚು ಕಾಡತ್ತದು. ಮತ್ತೆ ಮಾವಿನ ಕಾಂಡದ ಕೊರಕ, ಇದು ಅಷ್ಟೇನೆ. ಈ ಒಂದು ಕೀಟದಿಂದ ಹಾನಿಯಾದ್ರೆ ಮರ ಸಂಪೂರ್ಣವಾಗಿ ಒಣಗೋಗುತ್ತೆ, ಹಾಗಾಗಿ ಇದು ಅಂತ ಅತ್ಯಂತ ಹಾನಿಕಾರಕ ಕೀಟ. ಮತ್ತೆ ಹಣ್ಣು ಬೆಳೆದಂತೆ ಪಕ್ವವಾದಂತೆ ಹೆಚ್ಚುವಾಗಿ ಕಾಡುವ ಕೀಟಗಳು ಅಂತ ಹೇಳಿದ್ರೆ ಮಾವಿನ ಹಣ್ಣಿನ ನೊಣ ಮತ್ತೆ ಮಾವಿನ ವಾಟೆ ಕೊರಕ. ಇವೆರಡು ಕೀಟಗಳು ಹೆಚ್ಚಾಗಿ ಮಾವು ಹಣ್ಣು ಬಿಟ್ಟು ಬಲಿಯುವಂತ ಒಂದು ಸಮಯದಲ್ಲಿ ಹೆಚ್ಚಾಗಿ ಕಾಡ್ತವೆ. ಅಂದ್ರೆ ಹಣ್ಣು ಬಿಡುವಂತ ಕಾಲದಲ್ಲಿ ಬರುವಂತ ಕೀಟಗಳು ಇವು. ಹೌದು. ಈಗ ಈ ಜನವರಿ ಫೆಬ್ರವರಿ ಮುಂದ್ಪಟ್ಟು ಹೆಚ್ಚಿಗೆ ಕಾಡುವಂತ ಕೀಟಗಳಂದ್ರೆ ಇವೆರಡು ಅಂತ ನಾವು ಹೇಳ್ಬೋದು. ಯಾವುದು? ಹಣ್ಣಿನ ನೊಣ ಮತ್ತೆ ವಾಟೆ ಕೊರಕ. ವಾಟೆ ಕೊರಕ ಅಂತ. ಈಗ ಮೊದಲಿಗೆ ನಾವು ಹಣ್ಣಿನ ನೊಣಕ್ಕೆ ಬಂದ್ರೆ ಈ ಹಣ್ಣಿನ ನೊಣದ ಒಂದು ಪ್ರಾಮುಖ್ಯತೆ ಎಷ್ಟು ಮಟ್ಟಿಗಿದೆ ಅಂತಾರೆ ಈ ಕೀಟ ನಿರ್ವಹಣೆಯಲ್ಲಿ? ಹಣ್ಣಿನ ನೊಣ ಒಂದು ಪ್ರಮುಖವಾದ ಕೀಟ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಣ್ಣಿನ ನೊಣ ಮತ್ತೆ ವಾಟಿಕೊರಕ ಎರಡದು ಪ್ರಾಮುಖ್ಯತೆ ಹೇಳೋದಾದ್ರೆ ಎರಡನ್ನು ಸಹ ನಿರ್ಬಂಧಿತ ಕೀಟ ಅಥವಾ ನಿಷೇಧಿತ ಕೀಟದ ಒಂದು ಗುಂಪಿಗೆ ಸೇರಿಸಿದ್ದಾರೆ. ಅಂದ್ರೆ ಕ್ವಾರಂಟೈನ್ ಪೆಸ್ಟ್ ಅಂತ ನಾವು ಹೇಳ್ತೀವಿ ಅದನ್ನ. ಅದರ ಮಹತ್ವ ಏನಂತ ಹೇಳಿದ್ರೆ ರೈತರು ಬಾಂಧವರಿಗೆ ತಿಳಿಸೋದಾದ್ರೆ, ನಾವೀಗ ಮಾವಿನ ಹಣ್ಣುಗಳನ್ನು ಹೊರದೇಶಕ್ಕೆ ರಫ್ತು ಮಾಡಬೇಕಾದಾಗ ಆಮದು ಮಾಡಿಕೊಳ್ಳುವಂತ ದೇಶಗಳಲ್ಲಿ ಈ ಒಂದು ಕೀಟಗಳ ಇರುವಿಕೆಯನ್ನ ಅವರು ನಿಖರವಾಗಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಅದೇನಾದ್ರೂ ಕಂಡು ಬಂದಲ್ಲಿ ಆ ನಾವು ಕಳಿಸಿದಂತ ಸರಕಿನಲ್ಲಿ ಆ ಸರಕನ್ನ ಮತ್ತೆ ಹಿಂದಿರುಗಿಸ್ಬಿಡ್ತಾರೆ. ಅದನ್ನ ಅಲ್ಲಿ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ, ಅದನ್ನ ತಿರಸ್ಕರಿಸ್ತಾರೆ. ಹಾಗಾಗಿ ತುಂಬಾ ಮುಖ್ಯ ಇದು ಕ್ವಾರಂಟೈನ್ ಪೆಸ್ಟ್ ಅಂತ ನಿರ್ಬಂಧಿತ ಕೀಟವಾಗಿ ನೋಡೋದಾದ್ರೆ. ಅದರ ಜೊತೆಗೆ ಇವು ಹಣ್ಣಿಗೆ ಹಾನಿ ಹೆಚ್ಚಾಗಿ ಉಂಟು ಮಾಡೋದ್ರಿಂದ ಹಣ್ಣೇ ರೈತರಿಗೆ ಲಾಭ ಕೊಡೋದು. ಗಿಡ ಏನು ಬೆಳೆಸಿದ್ರು ಸಹ ಔಷಧಿ ಎಲ್ಲ ಹೊಡೆದ ನಂತರ ಕೊನೆಗೆ ಹಣ್ಣು ಮಾರಿ ಅದರಲ್ಲೇ ಸಂಪಾದನೆ ಮಾಡಬೇಕಾಗಿರೋದ್ರಿಂದ ರೈತರು ಇವು ಹೆಚ್ಚಾಗಿ ಹಣ್ಣಿಗೆ ಕಾಡೋದ್ರಿಂದ ಅತಿ ಹೆಚ್ಚಾಗಿ ನಷ್ಟ ಅನುಭವಿಸ್ತಾರೆ. ನಾವು ನೋಡಿದಂಗೆ ಸುಮಾರು ನಾವು ಸರಿಯಾಗಿ ಹತೋಟಿ ಕ್ರಮಗಳು ಕೈಗೊಳ್ಳ ಅಂತ ಹೇಳಿದ್ರೆ ಸುಮಾರು 50-60% ಹಣ್ಣುಗಳು ಹಾನಿಗೀಡಾಗಿ ನಷ್ಟ ಅನುಭವಿಸಬೇಕಾಗ್ತದೆ. ಹಾಗಾಗಿ ಇದು ಅತ್ಯಂತ ಒಂದು ಹೆಚ್ಚಾಗಿ ಕಾಡುವಂತ ಹೆಚ್ಚಾಗಿ ಹಾನಿ ಉಂಟು ಮಾಡುವಂತ ಕೀಟ ಅಂತಾನು ಹೇಳ್ಬೋದು ನಾವು ಇದನ್ನ. ಅಂದ್ರೆ ಈಗ ಯಾವುದೇ ಒಂದು ಕೀಟವನ್ನು ನಾವು ನಿರ್ವಹಣೆ ಮಾಡಬೇಕು ಅಂದ್ರೆ ಅದರ ಜೀವನ ಚಕ್ರವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಹೌದು, ಈ ಹಣ್ಣಿನ ನೋಡೋದ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರ? ತಿಳಿಸ್ಕೊಳ್ಳೋಣ. ಈಗ ಇದಕ್ಕಿಂತ ಮೊದಲಾಗಿ ಇನ್ನೊಂದು ವಿಷಯನ ರೈತರ ಬಾಂಧವರಿಗೆ ಹೇಳ್ತೀನಿ. ಇದರಲ್ಲಿ ಹಣ್ಣಿನ ನೋಣಗಳು ಹಲವಾರು ಬಗೆಯ ಪ್ರಭೇದಗಳಿದಾವೆ. ಅದರಲ್ಲಿ ಮಾವಿಗೆ ಹೆಚ್ಚಾಗಿ ಕಾಡುವಂತಹ ಒಂದು ಪ್ರಭೇದ ಅಂತ ಹೇಳಿದ್ರೆ ಬ್ಯಾಕ್ಟ್ರೋಸರಾ ಡಾರ್ಸಾಲಿಸ್ ಅಂತ ಹೇಳ್ತೀವಿ. ಯಾಕಂದ್ರೆ ನಿರ್ವಹಣೆಯಲ್ಲಿ ಈ ಒಂದು ಪ್ರಭೇದ ಹೆಚ್ಚು ಪಾತ್ರ ವಹಿಸುತ್ತದೆ. ಅದು ಮತ್ತೆ ನಾನು ಮುಂದೆ ತಿಳಿಸ್ಕೊಡ್ತೀನಿ ರೈತರಿಗೆ. ಸರಿ, ಈಗ ಮತ್ತೆ ಪ್ರಾಮುಖ್ಯತೆ ಬಗ್ಗೆ ಇನ್ನೊಂದು ವಿಷಯ ನಾನು ಹೇಳಬೇಕಾಗುತ್ತಿಲ್ಲಿ. ಮಾವಿನ ಜೊತೆಗೆ ಯಾಕೆ ಹೊರ ದೇಶಗಳಲ್ಲಿ ಹೆಚ್ಚಾಗಿ ಇದನ್ನ ನಿರ್ಬಂಧಿತ ಕೀಟ ಅಂತ ಮಾಡಿದಾರೆ ಅಂತ ಹೇಳಿದ್ರೆ, ಇದು ಬರೀ ಮಾವಿಗಷ್ಟೇ ಸೀಮಿತವಾಗಿಲ್ಲ. ಮಾವಿನಲ್ಲಿ ಮಾವಿನ ಹಣ್ಣನ್ನು ನೋಣ ಅಂತ ಹೇಳ್ತೀವಿ, ಆದ್ರೆ ಮಾವಿನ ಜೊತೆಗೆ ಈಗ ಸೀಬೆ ಹಣ್ಣಿಗೆ ಹೆಚ್ಚಾಗಿ ಕಾಡುತ್ತೆ. ಪಪ್ಪಾಯ ಬೆಳೆಗೆ, ಬಾಳೆಗೆ, ಸಪೋಟ ಮತ್ತು ದಾಳಿಂಬೆ, ಈ ರೀತಿ ಹಲವಾರು ಬಗೆಯ ಹಣ್ಣಿನ ಬೆಳೆಗಳಿಗೆ ಹಾನಿ ಉಂಟು ಮಾಡಿ ಹೆಚ್ಚಾಗಿ ನಷ್ಟ ಉಂಟು ಮಾಡುತ್ತದೆ. ಆ ದಾಖಲೆಗಳ ಪ್ರಕಾರ ಸುಮಾರು 250 ಬೆಳೆಗಳಿಗೆ ಇದು ಹಾನಿ ಉಂಟು ಮಾಡುತ್ತೆ. ಹಾಗಾಗಿ ಇದು ಅತ್ಯಂತ ಒಂದು ಪ್ರಮುಖವಾದ ಕೀಟ ಅಂತ ನಾವು ಇದನ್ನ ಪರಿಗಣನೆ ಮಾಡಬೇಕಾಗುತ್ತೆ. ಪ್ರಮುಖವಾದ ಕೀಟ ಅಂತ ತುಂಬಾನೇ ಪ್ರಮುಖವಾದಂತಹ ಕೀಟ ಅಂತ ಹೇಳ್ಬೋದು. ಮುಂದುವರೆದ ಜೀವನ ಚಕ್ರಕ್ಕೆ ಬರೋದಾದ್ರೆ ಇದೊಂದು ವಿಶಿಷ್ಟವಾದಂತಹ ಒಂದು ಜೀವನ ಚಕ್ರನ ಹೊಂದಿದೆ. ಈ ಒಂದು ಜೀವನ ಚಕ್ರ ಹರಿತುಕೊಳ್ಳೋದು ಇವನ್ನು ಅದರ ಒಂದು ನಿರ್ವಹಣೆಯನ್ನು ಸಹ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಉದಾಹರಣೆಗೆ ಹೇಳೋದಾದ್ರೆ ಜಿಗಿ ಹುಳವನ್ನು ಹತೋಟಿ ಮಾಡಬೇಕಂತ ಹೇಳಿದ್ರೆ ಯಾವುದೋ ಒಂದು ಔಷಧಿ ಹೊಡೆದು ನಾವು ಅದನ್ನ ಹತೋಟಿ ಮಾಡಬಹುದು. ಯಾಕಂದ್ರೆ ಜಿಗಿಲು ಹುಳುಗಳು ಹೂಗೊಂಚಲ ಮೇಲೆ ಕಾಣ್ತವೆ ನಮಗೆ. ಆದ್ರೆ ಈ ಒಂದು ಹಣ್ಣಿನ ನೊಣ, ಹೆಣ್ಣಿನ ನೊಣ, ಒಂದು ಕೊಂಡಿ ಇರುತ್ತೆ, ಅದಕ್ಕೆ ಚೂಪಾದಂತ ಕೊಂಡಿ. ಆ ಕೊಂಡಿಯ ಸಹಾಯದಿಂದ ಕಾಯಿ ಬಲಿಯುವ ಹಂತದಲ್ಲಿ, ಸಾಮಾನ್ಯವಾಗಿ ಇದರ ಒಂದು ಹಾನಿ ಪ್ರಾರಂಭವಾಗೋದು ಕಾಯಿ ನಿಂಬೆ ಗಾತ್ರದಲ್ಲಿದ್ದಾಗ, ಬಲಿತಂತೆ ಇದರ ಸಂಖ್ಯೆಗಳು ಜಾಸ್ತಿ ಆಗ್ತವೆ. ಕೊಂಡಿಯ ಸಹಾಯದಿಂದ ಹಣ್ಣಿನ ಚರ್ಮದ ಕೆಳಗಡೆ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟ ನಂತರ ಮರಿಹುಳ ಹೊರಬಂದು ಮೊಟ್ಟೆಯಿಂದ ತಿರುಳನ್ನು ತಿನ್ನುತ್ತಾ ತನ್ನ ಜೀವನ ಚಕ್ರವನ್ನು ಪೂರೈಸ್ತಾ ಇರ್ತದೆ, ಬೆಳೀತಾ ಇರುತ್ತೆ. ತಿರುಳನ್ನು ತಿನ್ನೋದ್ರಿಂದ ಒಳಗಡೆಲ್ಲ ಆ ತಿರುಳೆಲ್ಲ ಕೊಳತು, ನಂತರ ಈ ಕಾಯಿಗಳೆಲ್ಲನ್ನು ನೆಲಕ್ ಬಿದ್ದು ಹಳದಿ ಬಣ್ಣ ತಿರುಗಿ ನೆಲಕ್ ಬಿದ್ದು ಹೋಗ್ತವೆ. ಬಿದ್ದ ನಂತರ ಬಲಿತಂತ ಒಂದು ಮರಿಹುಳ ಕೋಶಾವಸ್ಥೆಗೆ ಹೋಗ್ಬೇಕು, ಅದು ಪ್ರೌಢಕೀಟ ಹೋಗ್ಬೇಕು. ಮುನ್ನ ಹೋಗುತ್ತೆ ಅದು ಭೂಮಿಗೆ, ರಂಧ್ರವನ್ನು ಮಾಡಿ ಹೊರಗಡೆ ಬಂದ ಹಣ್ಣಿನಿಂದ ಭೂಮಿಗೆ ಹೋಗಿ ಮಣ್ಣಿನಲ್ಲಿ ಸೇರ್ಕೊಂಡು ಮತ್ತೆ ಒಂದು ವಾರದ ನಂತರ ಅದು ಮತ್ತೆ ಹೊಸ ಒಂದು ಪ್ರೌಢಕೀಟ ಆಗಿ ಈಚೆ ಬಂದು ಮತ್ತೆ ಅದು ಇತರ ಹಣ್ಣುಗಳಿಗೆ ಹಾನಿ ಉಂಟು ಮಾಡ್ತದೆ. ಅಂದ್ರೆ ಅದು ಹಾನಿ ಒಳದಾದ ಹಣ್ಣಲ್ಲೇ ಅದು ಕೋಶಾವಸ್ಥೆಗೆ ಹೋಗಲ್ಲ? ಇಲ್ಲ ಇಲ್ಲ, ಅದು ಭೂಮಿನಲ್ಲಿ ಮಣ್ಣಿನಲ್ಲೇ ಸೇರಿಸಿ ಅದು ಸರಿಗೆ ಅಲ್ಲಿ ಕೋಶಾವಸ್ಥೆ ಹೋಗ್ತದೆ. ಸರಿ, ಇದೇನಂತ ಹೇಳಿದ್ರೆ ಇನ್ನೊಂದು ಪ್ರಮುಖವಾದ ಅಂಶ ಇಲ್ಲಿ, ಈ ಸುಮಾರು ಮಾವಿನ ಒಂದು ಕಾಲದಲ್ಲಿ, ಈಗ ಫೆಬ್ರವರಿಯಿಂದ ಮುಂದೊಟ್ಟು ಜುಲೈ ಆಗಸ್ಟ್ ವರ್ಗ ಏನಿರುತ್ತೆ ಮಾವಿನ ಹಣ್ಣುಗಳ ಒಂದು ಕಾಲ ಅಂತ ಹೇಳ್ತೀವಿ ನಾವು, ಆ ಒಂದು ಹಂತದಲ್ಲಿ ಸುಮಾರು 3-4 ಒಂದು ಜೀವನ ಚಕ್ರಗಳನ್ನು ಪೂರೈಸೋದ್ರಿಂದ ಮಾವು ಬಲಿತಂತೆ ಇದರ ಸಂಖ್ಯೆಗಳು ಸಹ ಜಾಸ್ತಿ ಆಗಿ ಪಕ್ವವಾಗುವ ಹಂತದಲ್ಲಿ ಯಥೇಚ್ಛವಾಗಿ ಕಾಡ್ತವೆ. ಅದು ಒಂದು ಸರಿಯಾದ ಒಂದು ಹಂತನು ಅಂತ ಹೇಳ್ಬೋದು ಮಾವಿನ ಹಣ್ಣಿಗೆ. ನಂತರ ಆ ಒಂದು ಸಮಯದಲ್ಲಿ ಹೆಚ್ಚಾಗಿ ಕಾಡುತ್ತೆ, ಯಾಕಂದ್ರೆ ಸಂಖ್ಯೆಗಳು ಸಹ ವೃದ್ಧಿಗೊಂಡು ಹೆಚ್ಚಾಗಿ ತೋಟದಲ್ಲಿರ್ತವೆ. ಹಾಗಾಗಿ ಹಲವಾರು ಸಂತತಿಗಳನ್ನು ಪೂರೈಸೋದ್ರಿಂದ ಹಣ್ಣು ಬಲಿತಂತೆ ಇದರ ಹಾವಳಿ ಹೆಚ್ಚಾಗಿರುತ್ತೆ. ಇದು ಮುಖ್ಯವಾಗಿ ಇದರ ಒಂದು ಜೀವನ ಚರಿತ್ರೆ ಅಂತ ಹೇಳಬಹುದು. ಹೌದು, ಮುಖ್ಯವಾಗಿ ಇದು ಹೇಗೆ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಿ. ಹಾನಿ ಉಂಟು ಮಾಡೋದು ಅಂತ ಹೇಳಿದ್ರೆ ಪ್ರಮುಖವಾಗಿ ಹಾನಿಯಾಗುವಂತ ಭಾಗ ಹಣ್ಣು. ಈಗಾಗಲೇ ತಿಳಿಸಿದೀನಿ, ಹಣ್ಣು ನಿಂಬೆ ಗಾತ್ರದಲ್ಲಿದ್ದಾಗ ಕಾಯಿ ಪ್ರಾರಂಭವಾಗಿ ಹಣ್ಣು ಪಕ್ವವಾಗುವಂತದಲ್ಲಿ ಇದರ ಸಂಖ್ಯೆ ಹೆಚ್ಚಾಗಿರುತ್ತದೆ, ಹಾನಿಯ ಪ್ರಮಾಣ ಹೆಚ್ಚಾಗಿರುತ್ತೆ. ಮತ್ತೆ ಇದು ಬಯಸುವಂತ ಒಂದು ಹಂತನೂ ಸಹ ಪಕ್ವವಾಗಿ, ಅಂದ್ರೆ ಈಗ ಏನೋ ಹಾರ್ವೆಸ್ಟ್ ಅಂತ ಕಟಾವಿಗೆ ಇನ್ನು 30 ದಿವಸ ಇರುವಂತಹ ಒಂದು ಏನೋ ಹಣ್ಣುಗಳಿರ್ತಾವಲ್ಲ ಅವು ಹೆಚ್ಚು ಪ್ರಿಯ ಅಂತ ಹೇಳ್ಬೋದು ನಾವು. ಸೊ ಹಣ್ಣಿನಲ್ಲಿ ಬೆಳೆಯೋದ್ರಿಂದ ತಿರುಳೆಲ್ಲ ತಿಂದು ಮತ್ತೆ ತಿರುಳಿಗೆ ಹಣ್ಣಿನಲ್ಲಿ ಸ್ವಲ್ಪ ರಂಧ್ರ ಮಾಡಿರೋದ್ರಿಂದ ಹೆಚ್ಚು ಸೋಂಕು ತಗಲಿ ಹಣ್ಣಿನ ಒಳಗಡೆ ಭಾಗ ಎಲ್ಲ ಸಂಪೂರ್ಣವಾಗಿ ಕೊಳೆತು ಹಾನಿಯಾದ ಕಾಯಿಗಳೆಲ್ಲ ಕೆಳಗಡೆ ಬೀಳ್ತಾ ಇರ್ತವೆ. ಬಿದ್ದಿದ್ದೆಲ್ಲ ಅದು ವ್ಯರ್ಥ ಅಂತಾನೆ ಹೇಳ್ಬೋದು. ಹೀಗಾಗಿ ಯಥೇಚ್ಛವಾಗಿ ಹಾನಿ ಉಂಟು ಮಾಡುತ್ತಿದ್ದು. ಅಂದ್ರೆ ಇದು ಒಂದು ಬಹಳ ಮುಖ್ಯವಾದ ಒಂದು ಆರ್ಥಿಕವಾಗಿ ಹಾನಿ ಮಾಡುವಂತ ಕೀಟ ಅಂತ ಅಂದಂಗಾಯ್ತು. ಇದರ ಹತೋಟಿಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತಾರೆ ಡಾಕ್ಟರ್ ಮುರಳಿ ಮೋಹನ್ ಅವರೇ? ಹತೋಟಿ ಏನಂತ ಹೇಳಿದ್ರೆ ಇದರಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ದು ಸಮಯದಲ್ಲಿ ಅದು ಮಾಡಿದ್ರೆ ಇದರಲ್ಲಿ ಸಾಧ್ಯ ಇಲ್ಲ. ಎರಡನೇದಾಗಿ ಏನಂತ ಹೇಳಿದ್ರೆ ಮರಿಹುಳ ಸಂಪೂರ್ಣವಾಗಿ ಹಣ್ಣಿನ ಒಳಗಡೆ ಇರೋದ್ರಿಂದ ಕೀಟನಾಶಕಗಳು ಸಿಂಪರಣೆ ಮಾಡಿದ್ರೆ ಹತೋಟಿನೂ ಸಹ ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಹಾಗಾಗಿ ರೈತರಲ್ಲಿ ನನ್ನ ಮನವಿ ಏನಂತ ಹೇಳಿದ್ರೆ ಮತ್ತೆ ಮಾಹಿತಿನೂ ಸಹ ಕೊಡೋದೇನಂದ್ರೆ ಇಲ್ಲಿ ಇದಕ್ಕೆ ಸಮಗ್ರ ಹತೋಟಿ ಬಹಳ ಮುಖ್ಯ. ಸಮಗ್ರವಾಗಿ ಇದನ್ನ ಹತೋಟಿ ಮಾಡಬೇಕು. ಸಮಗ್ರವಾಗಿ ಹತೋಟಿ ಏನಂತ ಹೇಳಿದ್ರೆ ಮೊದಲನೇದಾಗಿ ಹಾನಿಯಾದ ಕಾಯಿಗಳ ಕೆಳಗಡೆ ಬೀಳ್ತಿರ್ತವೆ ಹಳದಿ ಬಣ್ಣಕ್ಕೆ ತಿರುಗಿ, ಪಕ್ವ ಹೋಗೋ ಮೊದಲೇ ಹಳದಿ ಬಣ್ಣಕ್ಕೆ ತಿರುಗಿ ಬೀಳ್ತಿರ್ತಾವಲ್ಲ ಅಂತ ಒಂದು ಕೆಲವೊಂದು ಕಾಯಿಗಳನ್ನ ವಾರಕ್ಕೊಮ್ಮೆ ಹಾಯ್ದು ಬಿಟ್ಟು ಅದನ್ನ ನಾಶಪಡಿಸೋದು ಬಹಳ ಮುಖ್ಯ. ಕೆಲವೊಂದ್ಸರಿ ಏನಂತ ಹೇಳಿದ್ರೆ ರೈತರು ನಾವು ನೋಡಿದೀವಿ, ನಾಶಪಡಿಸೋದಂದ್ರೆ ಬೇರೆ ತೋಟಗಳಿಗೂ ಅಥವಾ ಪಕ್ಕದಲ್ಲೇನೋ ಅದನ್ನ ಎಸೆದು ಬಿಡ್ತಾರೆ. ಎಸೆದಾಗ ನಾನು ಈಗಾಗಲೇ ಹೇಳಿದೆ ನಿಮ್ಗೆ, ಕೋಶಾವಸ್ಥೆ ಭೂಮಿನಲ್ಲಿ ಮಣ್ಣಿನಲ್ಲಿ ಮಾಡೋದ್ರಿಂದ ಮತ್ತೆ ಪ್ರೌಢ ಕೀಟಾಗಿ ಮತ್ತೆ ಹಾನಿ ಉಂಟು ಮಾಡುತ್ತೆ. ಹಾಗಾಗಿ ಇದನ್ನ ನಾಶಪಡಿಸೋದಂದ್ರೆ ಸುಟ್ಟು ಅದನ್ನ ನಾಶಪಡಿಸಬೇಕು ಅಥವಾ 3 ಅಡಿ ಒಂದು ಗುಂಡಿಯನ್ನು ತೆಗೆದು ಅದರಲ್ಲಿ ಹೂತು ಮತ್ತೆ ನಾಶಪಡಿಸಬೇಕು. ಅಂದ್ರೆ 3 ಅಡಿಗಿಂತ ಯಾಕಾಗಿ ಹೆಚ್ಚು ಆಳಕ್ಕೆ ತೆಗಿಬೇಕಾಗುತ್ತೆ ಗುಂಡಿನ? ಯಾಕಂತ ಹೇಳಿದ್ರೆ ಕೋಶ ಕಡಿಮೆ ಒಂದು ಆಳದಲ್ಲಿದ್ದಾಗ ಕೋಶಕ್ಕೆ ಏನೋ ತೊಂದರೆ ಆಗೋದಿಲ್ಲ, ಮತ್ತೆ ಪ್ರೌಢ ಕೀಟಾಗಿ ಮತ್ತೆ ಸುಲಭವಾಗಿ ಈಚೆ ಬಂದು ಮತ್ತೆ ತೋಟದಲ್ಲಿರುವ ಹಣ್ಣುಗಳಿಗೆ ಹಾನಿ ಉಂಟು ಮಾಡುತ್ತೆ. ಹಾಗಾಗಿ ಆಳದಲ್ಲಿ ಊತ್ ನಾವು ಇದನ್ನ 3 ಅಡಿಗಿಂತ ಮೇಲ್ಗಡೆ ಇದ್ರೆ ಅದು ಮತ್ತೆ ಅದು ಪ್ರೌಢ ಕೀಟ ಬಂದ ಸಾಧ್ಯತೆ ಇರುತ್ತೆ, ಬಂದು ಹಾನಿ ಉಂಟು ಮಾಡುತ್ತೆ. 3 ಅಡಿಗಿಂತ ಆಳವಾಗಿನ ಗುಂಡಿ ತೆಗೆದು ನಾವು ಹಣ್ಣುಗಳು ಮತ್ತು ಕೊಳೆತಂತ ಮಾವಿನ ಹಣ್ಣುಗಳನ್ನ ಅದರಲ್ಲಿ ಹಾಕಿ ಮುಚ್ಚಬೇಕಾಗುತ್ತೆ ಅಥವಾ ಸುಟ್ಟು ಅದನ್ನ ನಾಶಪಡಿಸಬಹುದು. 2 ಆಯ್ಕೆ ಇದೆ. ಮತ್ತೆ ಎರಡನೇದಾಗಿ ಪ್ರಮುಖವಾಗಿ ಎಲ್ಲಾ ರೈತರು ಮಾಡಬೇಕಾಗಿರುವಂತಹ ಒಂದು ಅಂಶ ಏನಂತ ಹೇಳಿದ್ರೆ, ಇದನ್ನ ನಾವು ಹಣ್ಣಿನ ನೊಣಗಳನ್ನ ಪ್ರಮುಖವಾಗಿ ಗಂಡಿನ ನೊಣಗಳು ಇದರಲ್ಲಿ ಆಕರ್ಷಿಸಬಹುದು. ಹಾಗಾಗಿ ಮೋಹಕ ಬಲೆಗಳಿದಾವೆ ಇದಕ್ಕೆ. ಮೋಹಕ ಬಲೆಗೆ ಮೀಥೈಲ್ ಯೂಜಿನಾಲ್ ಮೋಹಕ ಬಲೆ ಅಂತ ನಾವು ಹೇಳ್ತೀವಿ. ಈ ಒಂದು ಮೋಹಕ ಬಲೆ ಹೆಚ್ಚಾಗಿ ನಾನು ಈಗಾಗಲೇ ನಿಮ್ಗೆ ತಿಳಿಸಿದ ಒಂದು ಪ್ರಭೇದ ಬ್ಯಾಕ್ಟ್ರೋಸೆರಾ ಡಾರ್ಸಾಲಿಸ್ ಅಂತ ಒಂದು ಮಾವಿನ ಹಣ್ಣಿನ ನೊಣ ಏನಿದೆಯಲ್ಲ, ಆ ಒಂದು ಜಾತಿ ಆ ಒಂದು ಪ್ರಭೇದದ ಹಣ್ಣಿನ ನೊಣಗಳನ್ನ ಆಕರ್ಷಿಸುತ್ತದೆ. ಹಾಗಾಗಿ ನಾವು ಮೋಹಕ ಬಲೆಗಳನ್ನ ಅಳವಡಿಸಿ ಈ ಒಂದು ಪ್ರೌಢ ಕೀಟಗಳನ್ನ ಆಕರ್ಷಿಸಿ ಕೊಲ್ಲುವಂತ ಕೆಲಸ ಮಾಡಬೇಕು. ಈಗ ಹೇಗೆ ಅಳವಡಿಸಬೇಕು ಮತ್ತೆ ಯಾವ ಸಮಯದಲ್ಲಿ ಅಳವಡಿಸಬೇಕು ಅನ್ನೋದು ಬಹಳ ಮುಖ್ಯ. ಅದರಲ್ಲಿ ಸಾಮಾನ್ಯವಾಗಿ ಅಳವಡಿಸಬೇಕಾದಂತಹ ಸಮಯ ಮಾವಿನ ಹಣ್ಣುಗಳು ನಿಂಬೆ ಗಾತ್ರದಲ್ಲಿದ್ದಾಗ, ಯಾಕಂದ್ರೆ ಹಾನಿ ಪ್ರಾರಂಭ ಆಗೋದೇ ಆ ಒಂದು ಹಂತದಲ್ಲಿ. ಹಾಗಾಗಿ ಆ ಒಂದು ಸಮಯದಲ್ಲಿ ಅಳವಡಿಸಬೇಕು. ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ, 1 ಎಕರೆಗೆ ಸುಮಾರು 8 ರಿಂದ 10, ಊರಲ್ಲಿ ಎಲ್ಲರೂ ಅಳವಡಿಸೋದಾದ್ರೆ 6 ರಿಂದ 8 ಸಹ ನಾವು ಹಾಕ್ಬೋದು. ಆ ರೀತಿ ಎಲ್ಲಾ ರೈತರನ್ನು ಸಾಮೂಹಿಕವಾಗಿ ಹಾಕಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತಿದ್ದು. ಈ ಮೋಹಕ ಬಲೆಗಳು ಎಲ್ಲಾ ಒಂದು ಇಲಾಖೆಗಳಲ್ಲೂ ಸಹ ಸಿಗುತ್ತೆ, ಮತ್ತೆ ಮಾರ್ಕೆಟಲ್ಲೂ ಸಹ ಸಿಗೋದ್ರಿಂದ ರೈತರು ಅದನ್ನ ತಗೋಬಹುದು. ಅಂದ್ರೆ ಎಷ್ಟು ಎತ್ತರದಲ್ಲಿ ಇದನ್ನ ಅಳವಡಿಸಬೇಕಾಗುತ್ತೆ? ಇದನ್ನ ಎಕರೆಗೆ ಈಗಾಗಲೇ ಹೇಳಿದಿನಿ, 8 ರಂತೆ ಅಳವಡಿಸಬೇಕು. ಭೂಮಿ ಮಟ್ಟದಿಂದ 3 ರಿಂದ 6 ಅಡಿ ಎತ್ತರದಲ್ಲಿ ರೆಂಬೆಗಳಿಗೆ, ಪ್ರಮುಖವಾದ ಕಾಂಡ ಕಟ್ಟಬಾರದು, ರೆಂಬೆಗಳಿಗೆ ನೆರಳಲ್ಲಿರುವಂತೆ ಇದನ್ನ ಕಟ್ಟಬೇಕು. ಮತ್ತೆ ಬಿಗಿಯಾಗಿ ಕಟ್ಟೋದು ಬಹಳ ಮುಖ್ಯ. ಸಡಿಲವಾಗಿ ಕಟ್ಟಿದಾಗ ಗಾಳಿ ಬಂದಾಗ ಒಂದು ಮೋಹಕದ ಬಲೆ ಅದು ಒಂದು ಡಬ್ಬದ ರೀತಿ ಇರುತ್ತೆ, ಬಿದ್ದೋಗುತ್ತೆ. ಮತ್ತೆ ಹುಳ ಆಕರ್ಷಿತವಾದ್ರೂ ಸಹ ಅದು ಒಳಗಡೆ ಬೀಳಲಿಕ್ಕೆ ಅದು ಅನುಕೂಲ ಆಗೋದಿಲ್ಲ, ಅದು ಅಲುಗಾಡ್ತಿದ್ದಾಗ. ಹಾಗಾಗಿ ಬಿಗಿಯಾಗಿ ಕಟ್ಟಬೇಕು. ಮತ್ತೊಂದು ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ, ಈ ಮೋಹಕದ ಬಲೆ ಡಬ್ಬ ಇರುತ್ತೆ, ಅದರೊಳಗಡೆ ಒಂದು ಮೋಹಕ ಹುಳವನ್ನು ಆಕರ್ಷಿಸಕ್ಕೆ ಒಂದು ಮೋಹಕ ಇರುತ್ತೆ, ಅದು ಪ್ಲೈವುಡ್ ತುಂಡಿನ ರೀತಿ ಒಂದು ಮರದ ತುಂಡಿನ ರೀತಿ ಒಂದು ಇರುತ್ತೆ. ಅದಕ್ಕೆ ನಾವು ಕೀಟನಾಶಕವನ್ನು ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಹಣ್ಣಿನ ನೊಣಗಳು ಆಕರ್ಷಿತಗೊಳ್ತವೆ, ಆದ್ರೆ ಆ ಆಕರ್ಷಿತಗೊಂಡಂತಹ ಹಣ್ಣಿನ ನೊಣಗಳು ಸಾಯೋದಿಲ್ಲ. ಹಾಗಾಗಿ ಕೀಟನಾಶಕವನ್ನು ಹಾಕಬೇಕು. ಏನು ಕೀಟನಾಶಕ? ಯಾವ ಕೀಟನಾಶಕ ಅಂತ ಹೇಳಿದ್ರೆ, ಒಂದು ಮೆಲಾಥಯನ್ ಅಂತ ಎಲ್ಲ ಅಂಗಡಿಗಳಲ್ಲಿ ದೊರಕುವಂತಹ ಒಂದು ಕೀಟನಾಶಕ, ಅಥವಾ ಡೆಲ್ಟಾ ಮೆಥ್ರಿನ್ ಅಂತ ಹೇಳ್ತೀವಿ. ಈ ಎರಡರಲ್ಲಿ ಯಾವ್ದಾರ ಒಂದು ಕೀಟನಾಶಕವನ್ನ ಸುಮಾರು 5 ರಿಂದ 6 ಹನಿ ಆ ತುಂಡಿನ ಮೇಲೆ ಹಾಕಿ ಅದನ್ನ ಮೋಹಕದ ಬಲೆ ಒಳಗಡೆ ಮೋಹಕವನ್ನು ಹಾಕಿ ನಂತರ ಮರಕ್ಕೆ ತೂಗು ಹಾಕಬೇಕು. ಮತ್ತೆ 15 ದಿವಸಗಳಿಗೊಮ್ಮೆ ಈ ಹಣ್ಣಿನ ನೊಣಗಳೇನು ಬಿದ್ದಿರ್ತಾವ ಅದನ್ನೆಲ್ಲವನ್ನು ಸ್ವಚ್ಛಗೊಳಿಸಿ ಡಬ್ಬದನ್ನ ಮೋಹಕದ ಬಲೆಯನ್ನ ಮತ್ತೊಮ್ಮೆ ಕೀಟನಾಶಕವನ್ನ ಮೋಹಕಕ್ಕೆ ಹಾಕಬೇಕು. ಯಾಕಂದ್ರೆ ನಾವು ಹಾಕಿದ ಒಂದು ಕೀಟನಾಶಕ ಸುಮಾರು 15 ದಿವಸ ಅಷ್ಟೇ ಕೆಲಸ ಮಾಡೋದ್ರಿಂದ ಮತ್ತೊಮ್ಮೆ ನಾವು ಕೀಟನಾಶಕವನ್ನ ಹಾಕಬೇಕಾಗುತ್ತೆ. ಮತ್ತೆ 5-6 ಹನಿ ಹಾಕಬೇಕು. ಮತ್ತೆ ಮೋಹಕ ವಸ್ತುವನ್ನ ಏನಾದ್ರೂ ಬದಲಾಯಿಸ್ತಾ ಇರಬೇಕಾಗುತ್ತೆ. ಹೌದು, ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಈ ನಾವೇನು ಮೋಹಕವನ್ನ ಮೋಹಕದ ಬಲೆ ಒಳಗಡೆ ಹಾಕುತ್ತಿದ್ದೇವೆ ಅದು ಸುಮಾರು 3-4 ವಾರ ಅಷ್ಟೇ ಅದರ ಒಂದು ಕಾರ್ಯಕ್ಷಮತೆ ಕೆಲಸ ಮಾಡುತ್ತೆ. ಮೀಥೈಲ್ ಯೂಜಿನಲ್ ಮೋಹಕ ಬಲೆದು. ಹಾಗಾಗಿ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಈಗ ಏನ್ ಸಿಗ್ತಾ ಇದಾವೆ ಮೋಹಕ ಬಲೆಗಳು ಅಥವಾ ಇಲಾಖೆಯಿಂದ ಸರಬರಾಜು ಮಾಡ್ತಿದಾರೋ ಅದರಲ್ಲಿ ಒಂದು ಮೋಹಕದ ಬಲೆ ಜೊತೆಗೆ 2-3 ಮೋಹಕಗಳನ್ನ ಕೊಡ್ತಾರೆ ಜೊತೆಗೇನೆ. ಅದರ ಅರ್ಥ ಏನಂತ ಹೇಳಿದ್ರೆ, ರೈತರು 2-3 ಮೋಹಕಗಳನ್ನ ಒಂದು ಮಾವಿನ ಒಂದು ಸೀಸನ್ ಅಂತ ಹೇಳ್ತೀವಲ್ಲ ಆ ಒಂದು ಸಮಯದಲ್ಲಿ ಬಳಸಬೇಕಂತ. ಸೊ 3-4 ವಾರದ ನಂತರ ಮತ್ತೊಮ್ಮೆ ಇರುವಂತ ಮೋಹಕಕ್ಕೆ ಹೊಸ ಮೋಹಕವನ್ನ ಮತ್ತೊಮ್ಮೆ ಕೀಟನಾಶಕ ಅದಕ್ಕೆ ಸ್ವಲ್ಪ ಹಾಕಿ ಮೆಲಾಥಯನ್ ಅಥವಾ ಡೆಲ್ಟಾ ಮೆಥ್ರಿನ್ ಔಷಧಿನ ಮತ್ತೆ ಅದರ ಒಳಗಡೆ ಹಾಕ್ಬಿಟ್ಟು ಮತ್ತೆ ಅಳವಡಿಸಬೇಕು. ಇದು ಮುಖ್ಯವಾಗಿ ಈ ಮೋಹಕ ಬಲೆಗಳನ್ನ ಬಳಸುವಂತ ಕ್ರಮ ಇದು. ಹೌದು, ಇದ್ರ ಜೊತೆಗೆ ಈ ಹಣ್ಣು ಪಕ್ವವಾಗುವ ಹಂತದಲ್ಲಿ ಸಂಖ್ಯೆ ಜಾಸ್ತಿಯಾಗಿ ಮತ್ತೆ ಅದಕ್ಕೆ ಒಂದು ಸೂಕ್ತವಂತ ಹಣ್ಣು ಸಹ ಸಿಗೋದ್ರಿಂದ ಹಾವಳಿ ಹೆಚ್ಚಾಗಿರುತ್ತೆ. ಈ ಮೋಹಕ ಬಲೆ ಬಳಸೋದ್ರಿಂದ ಬರೀ ಗಂಡಿನ ನೊಣಗಳನ್ನು ಮಾತ್ರ ನಾವು ಆಕರ್ಷಿಸಿ ಅದರ ಒಂದು ಸಂತಾನೋತ್ಪತ್ತಿಗೆ ಕಡಿವಾಣ ಹಾಕುವಂತ ಕೆಲಸ ಮಾಡ್ತಿದ್ದೀವಿ. ಆದ್ರೆ ಹಣ್ಣು ಪಕ್ವವಾಗುವ ಹಂತದಲ್ಲಿ ಹೆಣ್ಣು ಮತ್ತು ಗಂಡು ನೊಣ ಎರಡನ್ನು ಸಹ ನಾವು ಆಕರ್ಷಿಸಿ ಸಾಯಿಸಬೇಕು. ಅದಕ್ಕೆ ಒಂದು ಕ್ರಮ ಇದೆ, ಅದನ್ನ ಮರದ ಬಡ್ಡೆ ಉಪಚಾರ ಅಂತ ಹೇಳ್ತೀವಿ. ಮರದ ಬಡ್ಡೆ ಉಪಚಾರ ಅಂತ ಹೇಳಿದ್ರೆ, ಒಂದು ವಿಷಪಾಷಾಣವನ್ನು ಇದನ್ನ ನಾವು ತಯಾರಿಸಿ ಅದರ ಕಾಂಡದ ಮೇಲೆ ಲೇಪನ ಮಾಡುವಂಥದ್ದು. ವಿಷಪಾಷಾಣ ಅಂತ ಹೇಳಿದ್ರೆ ತುಂಬಾ ಸುಲಭವಾಗಿ ಮಾಡುವಂತಹ ಒಂದು ವಿಷಪಾಷಾಣ ಇದು. ಏನಂತ ಹೇಳಿದ್ರೆ, ಈಗ 1 ಲೀಟರ್ ನೀರಿಗೆ ಸುಮಾರು 100 ಗ್ರಾಂನಷ್ಟು ಬೆಲ್ಲವನ್ನು ಕರಗಿಸಿ ಅದರಲ್ಲಿ ಬೆಲ್ಲದಿಂದ ಹೆಣ್ಣು ಮತ್ತು ಗಂಡಿನ ನೊಣಗಳು ಎರಡನ್ನೂ ಆಕರ್ಷಿತಗೊಳ್ತವೆ. ಆಕರ್ಷಿತಗೊಂಡಂತಹ ಒಂದು ಕೀಟಗಳನ್ನ ಸಾಯಿಸಲಿಕ್ಕೆ ನಾವು ಕೀಟನಾಶಕವನ್ನು ಹಾಕಬೇಕು. ಈಗಾಗಲೇ ತಿಳಿಸಿದಂಗೆ ಮೆಲಾಥಯನ್ ಆ ದ್ರಾವಣದಲ್ಲೇನೆ ಮೆಲಾಥಯನ್ ಅಥವಾ ಡೆಲ್ಟಾಮೆಥ್ರಿನ್ ಕೀಟನಾಶಕವನ್ನ ಸುಮಾರು ಒಂದು 2-3 ಮಿಲಿಯಷ್ಟು 1 ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಈಗ ಆಕರ್ಷಿಸಿಕೊಳ್ಳಕ್ಕೆ ಬೆಲ್ಲ ಮತ್ತೆ ಸಾಯಿಸಲಿಕ್ಕೆ ಕೀಟನಾಶಕ ಎರಡನ್ನು ಬೆರೆಸಿದಂತ ಒಂದು ಮಿಶ್ರಣವನ್ನ ಕಾಂಡದ ಮೇಲೆ ಸುಮಾರು ಬುಡದಿಂದ ಕೆಳಗಡೆಯಿಂದ ಒಂದು 2-2.5 ಅಡಿ ಎತ್ತರದವರೆಗೂ ಸಹ ಕಾಂಡದ ಮೇಲೆ 3-4 ಪಟ್ಟೆ ಬರುವಂತೆ ಪೊರಕೆ ಅಥವಾ ಪೇಂಟ್ ಬ್ರಷ್ ಏನ್ ಹೇಳ್ತೀವಲ್ಲ ಬಣ್ಣ ಬೆಳೆಯುವಂತ ಒಂದು ಬ್ರಷ್ ನಿಂದ ಅದನ್ನ ಪಟ್ಟೆ ಬೆಳೆಯುವಂತೆ ಬೆಳೆಯೋದು. ಇದನ್ನ ವಾರಕ್ಕೊಮ್ಮೆ ಮಾಡಿದರೆ ಹಣ್ಣ ಪಕ್ವವಾಗುವಂತದಿಂದ ಅಂದ್ರೆ ಕಟಾವಿಗೆ 30 ದಿವಸಗಳಿರುವಂತೆ ಕಟಾವು ಮುಂದುವರಿತಾದ್ರೂ ಸಹ ಸತತವಾಗಿ ಮಾಡೋದ್ರಿಂದ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಈ ಹಣ್ಣಿನ ನೊಣವನ್ನ ನಾವು ನಿಯಂತ್ರಣ ಮಾಡಬಹುದು. ಇದು ಒಂದು ಮುಖ್ಯವಾದ ಕ್ರಮ, ಇದು ತುಂಬಾ ಬಹಳನೇ ಮುಖ್ಯವಾದಂತಹ ಕ್ರಮ ಅಂತ ಹೇಳಿ. ಹಣ್ಣಿನ ಮೇಲೆ ಸಿಂಪರಣೆ ಮಾಡೋದಕ್ಕೆ ಸಾಧ್ಯತೆ ಇರೋದಿಲ್ವ? ಹಣ್ಣಿನ ಮೇಲೆ ಸಿಂಪರಣೆ ಸಾಮಾನ್ಯವಾಗಿ ನಾವು ಯಾರು ರೈತರಿಗೆ ಹೇಳೋದಿಲ್ಲ, ಯಾಕಂತ ಹೇಳಿದ್ರೆ ಹಣ್ಣು ನಾವು ಸಹ ಬಳಸೋದ್ರಿಂದ ಅದ್ರ ಮೇಲೆ ಕೀಟನಾಶಕನೂ ಸಹ ಇರೋದ್ರಿಂದ ಉಳಿಕೆ ಅಂಶ ಉಳಿಯೋದ್ರಿಂದ ಅದು ತೊಂದರೆ ಆಗುತ್ತೆ ಬಳಕೆದಾರರಿಗೂ ಸಹ, ಮತ್ತೆ ರಫ್ತು ಮಾಡಬೇಕಾದ್ರೂ ಸಹ ಅದು ತೊಂದರೆ ಆಗೋದ್ರಿಂದ ನಾವು ಸಾಮಾನ್ಯವಾಗಿ ಅದನ್ನ ಶಿಫಾರಸು ಮಾಡಲ್ಲ. ಆದ್ರೆ ಕೆಲವು ತಳಿಗಳಲ್ಲಿ ಉದಾಹರಣೆಗೆ ಬ್ಯಾನಿಷನ್ ಅಂತ ಹೇಳ್ತೀವಿ ಅಥವಾ ಆಲ್ಫೆನ್ಸ್ ತಳಿ ಏನಿದೆ ಬಾದಾಮಿ, ಕೆಲವು ತಳಿಗಳಲ್ಲಿ ಮತ್ತೆ ತೋತಾಪುರಿ ತಳಿ, ಈ ತಳಿಗಳಲ್ಲೆಲ್ಲ ಹೆಚ್ಚಾಗಿ ಕಾಡುತ್ತೆ. ಹಾಗಾಗಿ ಕೆಲವೊಮ್ಮೆ ಬೇಕೇ ಬೇಕಂತ ಏನೋ ಅನಿಸಿದಾಗ ಅದರ ಹೆಚ್ಚು ಪರಿಣಾಮಕಾರಿ ನಿರ್ವಹಣೆಗೆ ಕಟಾವಿಗೆ 40 ದಿವಸ ಇರುವಂತೆ ಅದಕ್ಕಿಂತ ಮೊದಲೇನೆ ಡೆಲ್ಟಾಮೆಥ್ರಿನ್ ಔಷಧಿ ಏನ್ ಹೇಳಿದ್ವಿ ಕೀಟನಾಶಕ ಅಥವಾ ಮೆಲಾಥಯನ್ ಕೀಟನಾಶಕವನ್ನ, ಡೆಲ್ಟಾಮೆಥ್ರಿನ್ ಆದ್ರೆ 1 ಮಿಲಿ 1 ಲೀಟರ್ ನೀರಿಗೆ, ಮೆಲಾಥಯನ್ ಆದ್ರೆ 2 ಮಿಲಿ 1 ಲೀಟರ್ ನೀರಿಗೆ ಅದನ್ನ ಹಣ್ಣಿನ ಮೇಲೆ ಸಿಂಪರಣೆ ಮಾಡಬಹುದು. ಆದ್ರೆ ಇದು ಅತಿ ಅವಶ್ಯಕತೆ ಇದ್ದಾಗ ಮಾತ್ರ ಸಿಂಪರಣೆ ಮಾಡಬೇಕು. ಸಾಮಾನ್ಯವಾಗಿ ನಾನೇನು ತಿಳಿಸ್ಕೊಟ್ಟಂಗೆ ಕಾಯಿಗಳನ್ನು ಆಯೋದು ಮತ್ತೆ ಮೋಹಕ ಬಲ ಅಳವಡಿಸೋದು ಮತ್ತೆ ಮರದ ಬೊಡ್ಡೋಪಚಾರ ಮಾಡಿದ್ರೆ ಇದರ ಅವಶ್ಯಕತೆ ಬರೋದಿಲ್ಲ. ಅಂದ್ರೆ ಕೊನೆಯ ಕ್ರಮವಾಗಿ ಮಾತ್ರ ಇದನ್ನು ಬಳಸ್ಕೋ, ಕೊನೆಯ ಕ್ರಮವಾಗಿ ಅನಿವಾರ್ಯವಾಗಿದ್ದಾಗ, ಹಾವಳಿ ತುಂಬಾ ಹೆಚ್ಚಿದಾಗ, ಅನಿವಾರ್ಯತೆ ಹೆಚ್ಚಿದಾಗ ಮಾತ್ರ ತಜ್ಞರ ಸಲಹೆ ಮೇರೆಗೆ ಬಳಸಬೇಕಾಗತ್ತೆ. ಇದು ಮುಖ್ಯವಾಗಿ ಈ ಹಣ್ಣಿನ ನೊಣದ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಆಯಿತು. ಇನ್ನ ಈ ಮಾವಿನ ಓಟೆ ಕೊರಕನು ಕೂಡ ಬಹಳ ಮುಖ್ಯವಾದಂತ ಕೀಟ ಈ ಹಣ್ಣು ಒಂದು ಬಿಡುವಂತ ಸಮಯದಲ್ಲಿ, ಇದರ ಒಂದು ಆರ್ಥಿಕ ಪ್ರಾಮುಖ್ಯತೆ ಎಷ್ಟು ಮಟ್ಟಿಗೆ ಇದೆ ಅಂತೀರಿ? ಈಗ ಹಣ್ಣಿನ ನೊಣ ಇದ್ದಂತೆ ಇದು ಸಹ ಒಂದು ಪ್ರಮುಖವಾದ ಕೀಟ. ಆದ್ರೆ ಹಾವಳಿ ಹಣ್ಣಿನ ನೊಣಗೆ ಹೋಲಿಸಿದ್ರೆ ಕಡಿಮೆ ಇರುತ್ತೆ. ಆದ್ರೆ ಇದು ಒಂದು ನಿರ್ಬಂಧಿತ ಕೀಟ, ಅಂದ್ರೆ ಕ್ವಾರಂಟೈನ್ ಪೆಸ್ಟ್ ಅಂತ ಹೇಳೋದ್ರಿಂದ ನಾವು ರಫ್ತು ಮಾಡಬೇಕಾದ್ರೆ ಈ ಒಂದು ಕೀಟವನ್ನ ಹತೋಟಿ ಮಾಡೋದು ಬಹಳನೇ ಮುಖ್ಯ ಅಂತ ಹೇಳ್ಬೋದು. ನೇರವಾಗಿ ಹಾನಿ ಉಂಟು ಮಾಡುತ್ತೆ, ಮತ್ತೆ ರಫ್ತು ಮಾಡಬೇಕಾದ ಉದ್ದೇಶ ಇದ್ರೆ ಆಗ ಹೆಚ್ಚು ನಮಗೆ ನಷ್ಟ ಆಗೋದ್ರಿಂದ ಈ ಒಂದು ಕೀಟವನ್ನು ಸಹ ನಾವು ಹತೋಟಿ ಮಾಡೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಇದಕ್ಕೆ ಎಲ್ಲಾ ಒಂದು ತಳಿಗಳಿಗೆ ಇದು ಹಾನಿ ಹೆಚ್ಚಾಗಿ ಉಂಟು ಮಾಡೋದಿಲ್ಲ. ದೀರ್ಘಾವಧಿ ತಳಿಗಳಾದಂತಹ ತೋತಾಪುರಿ ತಳಿ ಇರಬಹುದು, ನೀಲಂ ತಳಿಗಳಿಗೆ ಇದು ಹೆಚ್ಚಾಗಿ ಕಾಡುತ್ತೆ. ಅಂದ್ರೆ ತಡವಾಗಿ ಹಣ್ಣು ಬಿಡುವಂತ ತಡವಾಗಿ ಹಣ್ಣು ಬಿಡುವಂತ ತಳಿಗಳಿಗೆ ಹೆಚ್ಚಾಗಿ ಕಾಡುತ್ತೆ ಇದು. ನೀಲಂ ಮತ್ತು ತೋತಾಪುರಿ ತಳಿಗಳಿಗೆ ಹೆಚ್ಚಾಗಿ ಹಾನಿ ಉಂಟು ಮಾಡುತ್ತೆ. ಅಂದ್ರೆ ನಾವು ಸಾಧಾರಣವಾಗಿ ನೀವು ತಿಳಿಸಿದಾಗೆ ಈ ತೋತಾಪುರಿ ಓಟೆಯಲ್ಲೇ ಇದನ್ನ ಹೆಚ್ಚಾಗಿ ಕಾಣ್ತಾ ಇರ್ತೀವಿ. ಹೌದು, ತೋತಾಪುರಿ ನೀಲಮ್ಮ ಹಾಗಂತ ಬೇರೆ ತಳಿಗಳಲ್ಲಿ ಸಹ ಇಲ್ಲೊಂದು ಅಲ್ಲೊಂದು ಒಂದು ಕಾಣೋದು ಸಾಮಾನ್ಯ ಇರುತ್ತೆ, ಕಂಡು ಬರುತ್ತೆ. ಆ ಹೆಚ್ಚಾಗಿ ಕಾಡುವುದು ಈ ಎರಡು ತಳಿಗಳಲ್ಲಿ. ಅಂದ್ರೆ ಹೇಗೆ ಇದು ಹಾನಿಯನ್ನು ಉಂಟು ಮಾಡುತ್ತೆ ಅಂತೀರಿ? ಹಣ್ಣಿನ ನೊಣದಂತೆ ಇದು ಸಹ ಮೊಟ್ಟೆಯನ್ನ ಈಗ ಪ್ರೌಢವಾದ ಕೀಟ, ಇದು ಒಂದು ಮೂತಿ ಹುಳ ಗುಂಪಿಗೆ ಸೇರಿದ ಜಾತಿಗೆ ಸೇರಿದಂತ ಒಂದು ಕೀಟ, ವಿವಿಲ್ಸ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ಅದಕ್ಕೆ ಮೂತಿಯಿಂದ ಆ ಒಂದು ಪ್ರೌಢ ಕೀಟ ಹೆಣ್ಣಿನ ಕೀಟ ಆ ಸಿಪ್ಪಿಯನ್ನ ಸ್ವಲ್ಪ ತೆಗೆದು ಆ ಒಳಗಡೆ ಮೊಟ್ಟೆ ಇಡುತ್ತೆ. ಮರಿ ಹುಳ ತಿರುಳನ್ನ ತಿನ್ನುತ್ತ ಸ್ವಲ್ಪ ಮಟ್ಟಿಗೆ ತಿಂದು ಓಟೆ ಸೇರುತ್ತೆ. ಇದು ಹಾನಿ ಉಂಟು ಮಾಡುವಂತ ಭಾಗ ಅಂದ್ರೆ ಓಟೆ ಮಾತ್ರನೇ. ಹಾಗೆ ಓಟೆವನ್ನು ಹೊಕ್ಕು ಆ ಗಿಡ ಕಾಯಿ ಬೆಳೆದಂತೆ ಓಟೆ ಬಲಿತಂತೆ ಮರಿ ಹುಳುಗಳು ಸಹ ಓಟೆಯ ಭಾಗವನ್ನು ತಿಂದು ಬಲಿಯುತ್ತಾ ದೊಡ್ಡದಾಗ್ತವೆ. ಅಲ್ಲೇನೆ ಕೋಶವಸ್ತಿಗೂ ಸಹ ಹೋಗ್ತವೆ. ಸುಮಾರಷ್ಟು ಬಾರಿ ಹೋಟೆಯಲ್ಲೇ ಸಹ ಇದು ಕೋಶವಸ್ತಿಗೆ ಹೋಗುತ್ತೆ. ನಂತರ ಪ್ರೌಢ ಕೀಟ ಅಲ್ಲಿಂದ ಹೊರಬರಬೇಕಾದ್ರೆ ತಿರುಳಲ್ಲಿ ಸುರಂಗಗಳನ್ನು ಮಾಡಿಕೊಂಡು ಆ ಹಿಕ್ಕೆಯನ್ನೆಲ್ಲ ತೆಗೆದುಕೊಂಡು ಜೊತೆಗೆ ಬಂದು ಹೊರಗಡೆ ಬರುತ್ತೆ, ಹಣ್ಣಿಂದ ಹೊರಗಡೆ ಬರುತ್ತೆ. ಹಾಗಾಗಿ ನಮಗೆ ಹಾನಿ ಏನಂತ ಹೇಳಿದ್ರೆ ಓಟೆಯನ್ನು ತಿಂದು ಹಾನಿ ಉಂಟು ಮಾಡೋದ್ರ ಜೊತೆಗೆ ತಿರುಳಿಗೆ ಹೆಚ್ಚಾಗಿ ಹಾನಿ ಉಂಟು ಮಾಡಿ ಇದು ನಷ್ಟ, ರೈತರು ಹೆಚ್ಚಾಗಿ ನಷ್ಟ ಅನುಭವಿಸ್ತಾರೆ. ಕಲುಷಿತಗೊಳ್ಳುತ್ತೆ. ಆಂತರಿಕ ಮಾರ್ಕೆಟಲ್ಲೂ ಸಹ ನಾವು ಬೆಳೆದಂತ ಹಣ್ಣುಗಳಿಗೆ ಅಂತ ಒಂದು ಬೆಲೆ ಸಿಗೋದಿಲ್ಲ, ಅದೇ ರೀತಿ ರಫ್ತು ಸಹ ಇದು ತೊಂದರೆ ಉಂಟು ಮಾಡುತ್ತೆ. ಅಂದ್ರೆ ಇದನ್ನ ಗುರುತಿಸೋದು ಸ್ವಲ್ಪ ಕಷ್ಟ ಅಲ್ವೇ? ಅದು ಹೋಟೆಲ್ ಇರೋದ್ರಿಂದ ತುಂಬಾನೇ ಕಷ್ಟ. ಯಾಕಂತ ಹೇಳಿದ್ರೆ ಈಗ ಕಾಯಿ ನಿಂಬೆ ಗಾತ್ರದಲ್ಲಿದ್ದಾಗ ಇದ್ರ ಹಾನಿ ಪ್ರಾರಂಭ ಆಗೋದು ನಿಮಗ ಆತರದಲ್ಲಿದ್ದಾಗ ಹಣ್ಣಿನ ನೊಣದಂತೆ. ಕಾಯಿ ಬೆಳೆದಂತೆ ಅದು ಮಾಡಿದ ಒಂದು ಸಣ್ಣ ಏನು ರಂಧ್ರ ಇರುತ್ತೆ, ಅದು ಮುಚ್ಚಿ ಹೋಗುತ್ತೆ, ಈ ಅಂಟಿಗಿಂಟಿಯಿಂದ ಮುಚ್ಚಿರುತ್ತೆ. ಅದು ಕಾಯಿ ಬೆಳೆದಂತೆ ಅವೆಲ್ಲ ಕೂಡ್ಕೊಂಡ್ಬಿಡತ್ತೆ ರಂಧ್ರನು ಸಹ. ಆದ್ರೆ ಹೊರಗಡೆಯಿಂದ ಯಾವ್ದು ಲಕ್ಷಣಗಳು ನಮ್ಗೆ ಕಾಣೋದಿಲ್ಲ ಒಳಗಡೆ ಇದೆ ಅಂತ ಹೇಳ್ಬಿಟ್ಟು, ಈಚೆ ಬಂದಾಗ ಮಾತ್ರ ಅದು ಹುಳ ಕರೆದು ಈಚೆ ಬಂದಾಗ ನಮಗೆ ಅದು ಕಾಯಿ ಈ ಒಂದು ಹಣ್ಣಿಗೆ ಹಾನಿ ಆಗಿತ್ತು ಅಂತ ನಮ್ಗೆ ಗೋಚರಿಸುತ್ತೆ. ನಾವು ತಿನ್ನುವಾಗಲೂ ಕೆಲವು ಸಂದರ್ಭದಲ್ಲಿ ಕಪ್ಪು ಪುಡಿ ಬರುತ್ತೆ. ಹೌದು, ಕಪ್ಪು ಪುಡಿ ಬರೋದು ನಮಗೆ ಹಲವೊಮ್ಮೆ ಪ್ರೌಢಕೀಟನು ಸಹ ನಮ್ಗೆ ಸಿಗತ್ತೆ ತಿನ್ಬೇಕಾದ್ರೆ. ಸೊ ಅದನ್ನು ಸಹ ನಾವು ಕಾಣ್ತೀವಿ. ಹಾಗಾಗಿ ಇದ್ರ ಬಗ್ಗೆ ಬಹಳ ಸೂಕ್ಷ್ಮ ಗಮನಿಸಿದ್ರು ಬಹಳ ಕಷ್ಟ ಇದೆ ಕಂಡಿಡಿಯ ಕಷ್ಟನೇ. ಹಾಗಾಗಿ ಏನಂದ್ರೆ ಹತೋಟಿ ಮಾಡೋದು ಪ್ರಾರಂಭಿಕ ಹಂತದಲ್ಲಿ ಹತೋಟಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ನಾವೇನು ನಮ್ಮ ಸಸ್ಯಾಗಾರಗಳು ಅಂತೀವಲ್ಲ, ಅಲ್ಲಿ ಸಸ್ಯಗಳು ಮಾಡ್ಕೊಳಕ್ ಓಟೆಗಳು ಬೇಕಾಗತ್ತೆ. ಹೌದು, ಅಂತ ಸಂದರ್ಭದಲ್ಲಿ ಅವರಿಗೆಲ್ಲ ಬಹಳ ನಷ್ಟ ಆಗತ್ತೆ ಇದರಿಂದ. ಹೌದು, ಅದು ಸಹ ಓಟೆಗಳೇ ಸಿಗೋದಿಲ್ಲ, ಓಟೆ ಸಿಗಲ್ಲ, ನಷ್ಟ ಆಗುತ್ತೆ. ಏನೇನು ಹತೋಟಿ ಕ್ರಮಗಳನ್ನು ಅನುಸರಿಸಬಹುದು ಅಂತೀರಾ ಡಾಕ್ಟರ್ ಮುರಳಿಮೋಹನ್ ಅವರು? ಹತೋಟಿ ಕ್ರಮಗಳಿಗೆ ಬರ್ತೀನಿ, ಅದಕ್ಕಿಂತ ಮೊದಲು ಇನ್ನೊಂದು ಮಾಹಿತಿ ರೈತರಿಗೆ ಕೊಡ್ತೀನಿ ಇಲ್ಲಿ. ಏನಂತ ಹೇಳಿದ್ರೆ, ಈಗ ಹಣ್ಣಿನ ನೋಣ ಕೇಳಿದೆ ನಾನು, ಅದು ವಿವಿಧ ಬಗೆಯ ಹಲವು ಬಗೆಯ ಹಣ್ಣುಗಳಿಗೆ ಹಾನಿ ಉಂಟು ಮಾಡುತ್ತಂತೆ. ಮಾವು ಮುಗಿದ ನಂತರ ಸೀಬೆಗೆ ಮತ್ತೆ ಪಪಾಯಿಗೆ ಹೋಗಿ ಅದರ ಸಂತತಿಯನ್ನು ಮುಂದುವರಿಸುತ್ತೆ. ಆದ್ರೆ ಮಾವಿನ ಹೊಟ್ಟೆ ಕೊರಕ ಬರೀ ಮಾವಿನ ಹಣ್ಣಿಗಷ್ಟೇ ಸೀಮಿತವಾಗಿರೋದ್ರಿಂದ ಹಣ್ಣಿನ ಕಾಲ ಮುಗಿದ ನಂತರ ಇದು ಸಾಮಾನ್ಯವಾಗಿ ರೆಸ್ಟಿಂಗ್ ಫೇಸ್ ಅಂತ ಹೇಳ್ತೀವಿ, ವಿಶ್ರಾಂತಿ ತೆಗೆದುಕೊಂಡು ತನ್ನ ಜೀವನವನ್ನು ಮುಂದುವರಿಸುತ್ತೆ. ಹಣ್ಣು ಬಿಟ್ಟಾಗ ಮಾತ್ರ ಕ್ರಿಯಾಶೀಲವಾಗಿ ಮತ್ತೆ ಹಾನಿ ಉಂಟು ಮಾಡುತ್ತೆ. ರೆಸ್ಟ್ ತಗೊಳ್ಳೋದು ವಿಶ್ರಾಂತಿ ತೆಗೊಳ್ಳುವಂತ ಒಂದು ಹಂತ ಅಂತ ಹೇಳಿದ್ರೆ ಪ್ರೌಢಕೀಟ, ಪ್ರೌಢಕೀಟ ಹೊರಬಂದು ಹಣ್ಣುಗಳಿಂದ ಅವುತ್ಕೊಳ್ಳುತ್ತೆ. ಎಲ್ಲ ಉತ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಇದು ಮಾವಿನ ಕೊಂಬೆಗಳು ರೆಂಬೆ ಕೊಂಬೆಗಳ ಸಂಗಮ ಇರುತ್ತಲ್ಲ, ಕಾಂಡದಿಂದ ರೆಂಬೆ ಕೊಂಬೆಗಳು ಬಂದ ಸಂಗಮದ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಂಡದ ಮೇಲೆ ಬಿರುಕುಗಳಿದ್ದಾಗ ಸಂಧಿಗಳಲ್ಲಿ ಮತ್ತೆ ರೆಂಬೆ ಕೊಂಬೆಗಳ ಮಧ್ಯೆ ಈ ತ್ಯಾಜ್ಯ ಸೇರಿಕೊಂಡು ನಂತರ ಒಣಗಿದ ಎಲೆಗಳು ಬಿದ್ದು ಕೊಳತಾಗ ಅದರ ಕೆಳಗಡೆ ಹೆಚ್ಚಾಗಿ ವಿಶ್ರಾಂತಿ ಪಡೆದು ಸುಮಾರು ಈಗ ಏನು ಆಗಸ್ಟ್ ಇಂದ ಜನವರಿ ಫೆಬ್ರವರಿವರೆಗೂ ಅಲ್ಲೇನೆ ವಿಶ್ರಾಂತಿ ಪಡೆಯುತ್ತಾ ಅದು ಜೀವಿತವಾಗಿರುತ್ತೆ. ಇದು ಬಹಳ ಮುಖ್ಯವಾದ ಅಂಶ ಹತೋಟಿಗೆ. ಈಗ ತಾವು ಕೇಳಿದ್ರೆ ಹತೋಟಿ ಹೇಗೆ ಮಾಡಬೇಕಂತ, ಈ ಒಂದು ಅಂಶವನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ಹತೋಟಿಯನ್ನ ಪ್ರಾರಂಭನೆ ಮಾಡಬೇಕಾಗತ್ತೆ. ಈ ಪ್ರಾರಂಭ ಹೇಗೆ ಅಂತ ಹೇಳಿದ್ರೆ, ಈಗ ಕಾಯಿ ಕಟಾವು ಸುಮಾರು ಜುಲೈ ಆಗಸ್ಟ್ಗೆ ಮುಗಿದೋಗುತ್ತೆ. ದೀರ್ಘಾವತಿ ತಳಿಗಳಾದಂತಹ ನೀಲಂ ಮತ್ತೆ ತೋತಾಪುರಿ ಸಾಮಾನ್ಯವಾಗಿ ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಅದರ ಒಂದು ಕಟಾವು ಮುಗಿಯುತ್ತೆ. ಮುಗಿದ ನಂತರ ಪೊರಕೆ ಸಹಾಯದಿಂದ ಈ ಸಂಧಿಗಳನ್ನ ಸ್ವಚ್ಛಗೊಳಿಸೋದು ಮತ್ತೆ ರೆಂಬೆ ಕೊಂಬೆಗಳ ಸಂಗಮದ ಪ್ರದೇಶದಲ್ಲಿ ಇರುವಂತ ಎಲೆಗಳನ್ನ ತೆಗೆದು ಸ್ವಚ್ಛಗೊಳಿಸಿ ಅವತಿರುವಂತ ಒಂದು ಕೀಟಗಳನ್ನ ನಾವು ನಾಶಪಡಿಸೋದು ಬಹಳ ಮುಖ್ಯ. ಮತ್ತೆ ಎರಡನೇದಾಗಿ ಈಗ ಜಿಗಿ ಹುಳುವಿಗೆ ನಾವು ಔಷಧಿನ ಸಿಂಪರಣೆ ಮಾಡ್ತೀವಿ, ಕೀಟನಾಶಕವನ್ನ. ಅದು ನವೆಂಬರ್ ತಿಂಗಳ ಅಥವಾ ಡಿಸೆಂಬರ್ ಮಾಹೆಯಲ್ಲಿ ನಾವು ಸಿಂಪರಣೆ ಮಾಡ್ತೀವಿ. ಈಗ ಇಮಿಡಾಕ್ಲೋಪಿಡ್ ಅಂತ ಒಂದು ನಾವು ಕೀಟನಾಶಕವನ್ನ ಸಾಮಾನ್ಯವಾಗಿ ಬಳಸ ಮಾಡೋದು ವಾಡಿಕೆ. ಆ ಒಂದು ಕೀಟನಾಶಕವನ್ನ ಎಲೆ ಮತ್ತು ಹೂಗಳ ಮೇಲೆ ಸಿಂಪರಣೆ ಮಾಡೋದ್ರ ಜೊತೆಗೆ ಕಾಂಡದ ಮೇಲೆ ಮತ್ತೆ ರೆಂಬೆ ಕೊಂಬಗಳ ಸಂಗಮದ ಜಾಗ ಇರುತ್ತಲ್ಲ, ಆ ಒಂದು ಪ್ರದೇಶದಲ್ಲಿನ ಸಿಂಪರಣೆ ಮಾಡಿದ್ರೆ ಸ್ವಚ್ಛಗೊಳಿಸಿ ಪೊರಕೆಯಿಂದ ಸ್ವಚ್ಛಗೊಳಿಸಿದ ನಂತರ ನಾವು ಮತ್ತೊಮ್ಮೆ ಕೀಟನಾಶಕ ಸಿಂಪರಣೆ ಪ್ರಮಾಣವಂತ ಬಳಸುವಂತ ಒಂದು ಅವಶ್ಯಕತೆ ಹೆಚ್ಚಾಗಿ ಇರೋದಿಲ್ಲ ಮೊದಲನೇದಾಗಿ. ಎರಡನೇದಾಗಿ ಮತ್ತೆ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಇದು ಹಾನಿ ಪ್ರಾರಂಭ ಆಗುವಂತ ಹಂತ ಕಾಯಿ ನಿಂಬೆಗಾತ್ರದಲ್ಲಿದ್ದಾಗ. ಹಾಗಾಗಿ ಕಾಯಿ ನಿಂಬೆಗಾತ್ರದಲ್ಲಿದ್ದಾಗ ನಾವು ಇದನ್ನ ಸಿಂಪರಣೆ ಮಾಡಿ ಹತೋಟಿ ಕೈಗೊಳ್ಬೇಕಾಗುತ್ತೆ. ಒಂದು ವೇಳೆ ಅದು ಒಳಗಡೆ ಹೋಗಿದೆ, ಮರಿ ಹೊಟ್ಟೆ ಸೇರಿದ ನಂತರ ನಾವೇನೇ ಸಿಂಪರಣೆ ಮಾಡಿದ್ರು ಸಹ ಅದು ವ್ಯರ್ಥದ ಕೆಲಸ ಆಗುತ್ತೆ ಹೊರತು ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಹೆಚ್ಚಾಗಿ ಕಾಯಿಗಳು ನಿಂಬೆಗಾತ್ರದಲ್ಲಿದ್ದಾಗ ಡೆಲ್ಟಾ ಮೆಥ್ರಿನ್ ಅಂತ ಏನು ಕೀಟನಾಶಕ ನಾನು ಈಗಾಗಲೇ ಹಣ್ಣಿನ ನೊಣದ ಹತೋಟಿಗೆ ಹೇಳಿದಿನಲ್ಲ, ಅದೇ ಒಂದು ಕೀಟನಾಶಕವನ್ನ ಸುಮಾರು 1 ಲೀಟರ್ ನೀರಿಗೆ 1 ಮಿಲಿಯಂತೆ ಬೆರೆಸಿ ಕಾಯಿಗಳ ಮೇಲೆ ಸಿಂಪರಣೆ ಮಾಡಿ ನಾವು ಇದನ್ನ ಹತೋಟಿ ಮಾಡಬಹುದು. ಒಂದು ವೇಳೆ ಕೆಲವು ಪ್ರದೇಶಗಳಲ್ಲಿ ಕೆಲವು ತೋಟಗಳಲ್ಲಿ ಇದು ಹೆಚ್ಚಾಗಿ ಕಾಡುತ್ತಿದ್ರೆ ಅಂತ ಅನುಭವ ಇದ್ದಲ್ಲಿ ಅಂತ ಒಂದು ಪ್ರದೇಶದಲ್ಲಿ 15-20 ದಿವಸಗಳ ನಂತರ ಮತ್ತೊಮ್ಮೆ ಇದರ ಒಂದು ಸಿಂಪರಣೆ ಇದೇ ಔಷಧಿನ ಡೆಲ್ಟಾ ಮಿತ್ರನ ಔಷಧಿನ ಮತ್ತೊಮ್ಮೆ ನಾವು ಸಿಂಪರಣೆ ಮಾಡಬಹುದು. ಕೆಲವೊಮ್ಮೆ ರೈತರು ಅಸಿಫೇಟ್ ಎಂಬ ಕೀಟನಾಶಕವನ್ನು ಬಳಸೋದು ವಾಡಿಕೆ ಇದೆ. ಆದರೆ ಆ ಒಂದು ಕೀಟನಾಶಕವನ್ನು ಬಳಸಬೇಕಾದ್ರೆ ತುಂಬಾ ಎಚ್ಚರಿಕೆ ವಹಿಸಬೇಕು, ಯಾಕಂದ್ರೆ ಸುಮಾರಷ್ಟು ಏನು ಆಮದು ಮಾಡಿಕೊಂಡ ದೇಶಗಳಲ್ಲಿ ಈ ಒಂದು ಕೀಟನಾಶಕ ನಿರ್ಬಂಧಿಸಿರೋದ್ರಿಂದ ಅಸಿಫೇಟ್ ಬಳಸಿದರೆ ಅದು ಸ್ವಲ್ಪ ತೊಡಕಾಗೋದ್ರಿಂದ ರಫ್ತಿಗೆ ಉದ್ದೇಶ ಮಾಡುವಂತ ಒಂದು ಏನದು ಉದ್ದೇಶ ಇದ್ದರೆ ರೈತರು ಅಸಿಫೇಟ್ ಬಳಸದೆ ಡೆಲ್ಟಾ ಮೆಥ್ರಿನ್ ಕೀಟನಾಶಕವನ್ನೇ ಬಳಸಬೇಕು. ಆದರೆ ನನ್ನ ಒಂದು ಮಾಹಿತಿ ರೈತರಿಗೆ ಏನಂತ ಹೇಳಿದ್ರೆ, ಅಸಿಫೇಟ್ ಬದಲು ಡೆಲ್ಟಾ ಮೆಥ್ರಿನ್ ಔಷಧಿನೇ ಬಳಸಿ 1 ಮಿಲಿಲೀಟರ್ ನೀರಿಗೆ ಬೆರೆಸಿ ಕಾಯಿ ಮೇಲೆ ಸಿಂಪರಣೆ ಮಾಡಿ ಇದನ್ನ ಹತೋಟಿ ಮಾಡಬಹುದು. ಪ್ರಮುಖವಾಗಿ ಏನಂತ ಹೇಳಿದ್ರೆ, ಇನ್ನೊಮ್ಮೆ ಹೇಳೋದಾದ್ರೆ ಸಂಧಿಗೊಂದಿಗಳೇನೆಲ್ಲ ಸ್ವಚ್ಛಗೊಳಿಸುವುದು, ನಂತರ ಕೀಟನಾಶಕ ಜಿಗಿಯೊಳಗೆ ಏನು ಸಿಂಪರಣೆ ಮಾಡ್ತೀವಲ್ಲ, ಆ ಒಂದು ಸಿಂಪರಣೆ ಮಾಡುವಾಗ ಕಾಂಡದ ಮೇಲೆ ಮತ್ತೆ ಬಿರುಕುಗಳಲ್ಲಿ ಮತ್ತೆ ರೆಂಬೆ ಕೊಂಬಗಳ ಸಂಗಮದ ಪ್ರದೇಶದಲ್ಲಿ ಸಿಂಪರಣೆ ಮಾಡುವಂತ ನೋಡ್ಕೊಳ್ಳೋದು ಬಹಳ ಮುಖ್ಯ. ಕಾಯಿ ನಿಂಬೆ ಗಾತ್ರದಲ್ಲಿದ್ದಾಗ ಡೆಲ್ಟಾ ಮೆಥ್ರಿನ್ ಔಷಧಿಯನ್ನ 1 ml/L ನಂತೆ ಕಾಯಿಗಳ ಮೇಲೆ ಸಿಂಪರಣೆ ಮಾಡುದು. ಈ ಮೂರು ಅಂಶಗಳು ಬಹಳ ಮುಖ್ಯ ಇದರಲ್ಲಿ. ತೋಟದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯವಾಗುತ್ತೆ. ಹೌದು, ಸ್ವಚ್ಛತೆ ಇಲ್ಲ ಅಂತ ಹೇಳಿದ್ರೆ ಎಲೆಗಳು ಬಿದ್ದಿರ್ತವೆ, ಹಣ್ಣುಗಳು ಬಿದ್ದಿರ್ತವೆ, ಅದೆಲ್ಲ ಸ್ವಚ್ಛತೆ ಕಾಪಾಡ್ಕೊಳ್ಳೋದು. ಇವೆರಡು ಸ್ವಚ್ಛತೆ ಕಾಪಾಡೋದ್ರಿಂದ ಹಣ್ಣಿನ ನೊಣನು ನಾವು ಹೆಚ್ಚು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಜೊತೆಗೆ ಈ ಒಂದು ವಾಟಿಕರ್ಕದ ಏನು ಹಾವಳಿ ಹೆಚ್ಚಾಗುತ್ತಲ್ಲ, ಅದು ಯಾಕಂತ ಹೇಳಿದ್ರೆ ಅವತ್ಕೊಂಡು ಅಲ್ಲಿಂದ ಹಾವಳಿ ಜಾಸ್ತಿ ಆಗುತ್ತೆ. ಅವತ್ಕೊಳ್ಳಲಿಕ್ಕೆ ಅದಕ್ಕೆ ಅವಕಾಶ ನಾವು ಕೊಡಬಾರದು. ಸ್ವಚ್ಛಗೊಳಿಸಿದಾಗ ಅದಕ್ಕೆ ಅವಕಾಶ ಇರೋದಿಲ್ಲ. ಮತ್ತೆ ಮಾಗಿ ಉಳುಮೆ ಅಂತೀವಿ ಸಾಧಾರಣವಾಗಿ, ಅವಶ್ಯಕತೆ ಬಿದ್ದಾಗ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಸ್ವಲ್ಪ ಮಣ್ಣನ್ನು ಕೂಡ ನಾವು ಉಳುಮೆ ಮಾಡಿ ಕೋಶಗಳಿದ್ರೆ ಅವು ಏನಾದರೂ ಈ ಸೂರ್ಯನ ಶಾಖಕ್ಕೆ ಮಾಡಬೇಕು. ಹೌದು, ಇದು ಒಂದು ಪ್ರಮುಖವಾದ ಅಂಶನೇ. ಯಾಕಂತ ಹೇಳಿದ್ರೆ ಹಣ್ಣಿನ ನೋಣದ ಹಾವಳಿ ಹೆಚ್ಚಾದಾಗ ಅದು ಭೂಮಿನಲ್ಲ, ಈಗಾಗಲೇ ಹೇಳಿದ್ವಿ, ಪಾತಿ ಏನಿರ್ತಾರ ಮರದ ಪಾತಿ ಅಲ್ಲಿ ಕೆಳಗಡೆ ಕೈಗಳು ಬಿದ್ದಾಗ ಒಳಗಡೆ ಹೋಗಿರೋದ್ರಿಂದ ಏನೋ ಕೋಶ ಅವಸ್ಥೆಗೆ ಮಾಗಿ ಉಳುಮೆ ಮಾಡೋದು ಅಥವಾ ಗುದ್ದಲಿಯಿಂದ ಸ್ವಲ್ಪ ಮಟ್ಟಿಗೆ ಮಣ್ಣನ್ನು ಚದುರಿ ಸಡಿಲಿ ಮಾಡಿದಾಗ ಸಹ ಅದು ಸ್ವಲ್ಪ ಉಪಯೋಗ ಆಗುತ್ತೆ. ಸೂರ್ಯನ ಶಾಖಕ್ಕೆ ಸಿಕ್ಕಿ ಮತ್ತೆ ಅದಕ್ಕೆ ಪರೋಪಜೀವಿಗಳೇನಿದಾವಲ್ಲ ಅವು ಸಹ ಅದನ್ನ ಭಕ್ಷಿಸ ಪರಭಕ್ಷಕ ಕೀಟಗಳು ಅದನ್ನ ತಿನ್ನೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ಸಹ ಪ್ರಯೋಜನ ಆಗುತ್ತೆ. ಒಟ್ಟಾರೆ ನಮ್ಮ ರೈತ ಬಂಧುವರು ಸಮಗ್ರ ಕ್ರಮಗಳನ್ನು ಅನುಸರಿಸಬಹುದು. ಸಮಗ್ರ ಕ್ರಮಗಳನ್ನು ಬೇವಿನ ಮೂಲದ ಕೀಟನಾಶಕಗಳನ್ನು ಏನಾದರೂ ಬಳಸ್ಕೋಬಹುದು? ಬೇವಿನ ಮೂಲದ ಕೀಟನಾಶಕಗಳು ಇದಕ್ಕೆ ಈಗ ಡೆಲ್ಟಾ ಮಿತ್ರನ್ ಅಂತ ಒಂದು ಔಷಧಿಯನ್ನು ಹೇಳಿದೀನಿ, ಕೀಟನಾಶಕ ಅಂತ. ಅದನ್ನ ಈಗ ಕೆಲವರು ಸಾವಯವ ಕೃಷಿಯಲ್ಲಿ ಮಾಡೋದಾದ್ರೆ ಆ ಕೀಟನಾಶಕಗಳು ಬಳಸೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಬೇವಿನ ಮೂಲದ ಕೀಟನಾಶಕವಾದಂತಹ ಅಜಾಡಿರೆಕ್ಟಿನ್ ಮಾರ್ಕೆಟಲ್ಲಿ ದೊರೆಯುವಂಥದ್ದು 1 ಅಂದ್ರೆ 10,000 PPM ಸಾಂದ್ರತೆ ಕೀಟನಾಶಕವನ್ನ ಸುಮಾರು 1 L ನೀರಿಗೆ 2 ml ಒಂದು ಲೀಟರ್ ನೀರಿಗೆ 2 ml ಸಾಂದ್ರತೆ ಬಹಳ ಮುಖ್ಯ ಅಲ್ಲಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ವಿವಿಧ ಸಾಂದ್ರತೆ ಉಳ್ಳ ಬೇವಿನ ಮೂಲದ ಕೀಟನಾಶಕಗಳು ಸಿಗ್ತವೆ. ಕನಿಷ್ಠ ಅಂತ ಹೇಳಿದ್ರೆ 10,000 PPM ಅಥವಾ 1% ಬೇವಿನ ಮೂಲದ ಕೀಟನಾಶಕವನ್ನ 1 L ನೀರಿಗೆ 2 ml ಅಂತ ಬೆರೆಸಿ ಅದರ ಕಾಯಿ ಮೇಲೆ ಸಿಂಪರಣೆ ಮಾಡಬಹುದು. ಅವಾಗ ಸ್ವಲ್ಪ ಈ ಉಳಿಕೆ ಅಂಶದ ಪ್ರಭಾವ ಕೂಡ ಕಡಿಮೆ ಆಗುತ್ತೆ, ತುಂಬಾನೇ ಕಡಿಮೆ ಆಗುತ್ತೆ. ಹಾಗಾಗಿ ಇದು ಒಂದು ಸಹ ಆಯ್ಕೆ ಇದೆ. ರೈತ ಬಾಂಧವರೇ, ತಮಗೆ ಈ ಮಾವಿನ ಕೀಟಪೀಡೆಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ಕೆ ಮುರಳಿ ಮೋಹನ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9900720071. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಕೇಳಿ: 9900720071. ತುಂಬಾ ಸಂತೋಷ ಡಾಕ್ಟರ್ ಮುರಳಿ ಮೋಹನ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಾವನ್ನ ಕಾಡುವಂತ ಹಣ್ಣಿನ ನೊಣ ಮತ್ತು ಓಟೆ ಕೊರಕದ ನಿಯಂತ್ರಣ ಕ್ರಮಗಳ ಬಗ್ಗೆ ಸಾಕಷ್ಟು ಸವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗದಲ್ಲಿ ಇದುವರೆಗೂ ಮಾವಿನ ಹಣ್ಣಿನ ನೊಣ ಮತ್ತು ಓಟೆ ಕೊರಕಗಳ ನಿಯಂತ್ರಣ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಮುರಳಿ ಮೋಹನ್ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಆಲಿಸಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಪಿಎಂ ಜಗದೀಶ್. ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರ ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನ್ ಸಮಾಚಾರ ಅಂತ? ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಮಲು ಓಯಕ್ಕೆ ಇಲ್ಲ ಅಂತದೆ. ಕೆಮ್ಮಲು ಏನ್ ಕೆಲಸ ಮಾಡ್ತೀಯ ನೀನು? ರೈತ ಸ್ವಾಮಿ. ಅಲ್ಲ, ಎಷ್ಟು ಜನ ಮಕ್ಕಳು ನಿಂಗೆ? 3.5 ಅವೇ, 3 ಮಕ್ಕಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ಲದೆ. ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ ಹೊರೇನು ಒಂಥರ ಹೊರೇನೆ ತಾನೆ ನಿನ್ನ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನಿನ್ನ ಹೆಂಡತಿ ಏನ್ ಮಾಡ್ತಾಳೆ ಅವಳು? ಇಲ್ಲ ಸ್ವಾಮಿ, ಮನೇಲೆ ಇರ್ತಾಳೆ. ಮನೆಯಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ? ಏ ಇಲ್ಲ, ಬೆಳಿಗ್ಗೆ 4 ಎದ್ದೇಳ್ತಾಳೆ, ನೀರು ಸೌದೆ ಒತ್ಕೊ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡು ಬರ್ತಾಳೆ. ವಾರಕ್ಕೊಂದು ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ. ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆಗೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡುಗೆ ತಯಾರು ಮಾಡ್ತಾಳೆ. ಮಧ್ಯಾಹ್ನ ಉಣ್ಣಕ್ ಬತ್ತಿಯಾ ತಾನೆ? ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 km ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೊತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತಾನೆ. ಆಮೇಲೆ ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರು ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ. ಸಂಜೆ ಮನೆಗೆ ಹೋಯ್ತೀಯಾ? ಮನೆಗೆ ಹೋದ್ಮೇಲೆ ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದು ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ. ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೋಯ್ತೀಯಾ? ಅವಳೇನ್ ಮಾಡ್ತಾಳೆ? ಅವಳು ಮನೇಲೇ ಇರ್ತಾಳೆ ಸ್ವಾಮಿ, ರಾತ್ರಿ ಊಟ ರೆಡಿ ಮಾಡ್ಬೇಕಲ್ಲ. ಓ,